ನಾಲ್ಕು ಮೀಟರ್ಗಳು ಅಂದರೆ 675 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾ ಹರ್ಟ್ಸ್. ಈಗ ವೇಳೆ 5:30:25. ಆತ್ಮೀಯ ಶ್ರೋತೃಗಳಿಗೆಲ್ಲ ವಿದ್ಯಾದೇವಿ ಪಿಎಸ್ ಮಾಡುವ ನಮಸ್ಕಾರಗಳು. ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಾರಂಭಕ್ಕೆ ಚಕ್ರವ್ಯೂಹ ಚಿತ್ರದ ಗೀತೆ, ಧ್ವನಿ ಕಾಜಲ್ ಅಗರ್ವಾಲ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರವು. ಸಂಗೀತ ಎಸ್ ಥಮನ್. ದೇವರು ಕೊಟ್ಟ ತಂಗಿ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ, ಹಾಡಿದ ಕಲಾವಿದರು ಚಿತ್ರ ಹಾಗೂ ಶಂಕರ್ ಮಹಾದೇವನ್. ದೇವರು ಕೊಟ್ಟ ತಂಗಿ, ದೇವರು ಕೊಟ್ಟ ತಂಗಿ ತುಂಬಿದ ಜೀವದೋಳು, ದೇವರು ಕೊಟ್ಟ ತಂಗಿ ನಿನ್ನನ್ನೇ ನಂಬಿದೋಳು, ಹಿರಿ ಜೀವ ಕಿರಿ ಜೀವ ಕಾಯೇ ತಾಯೇ. ಕತ್ತರಗಿ ಕತ್ತರಗಿ ಭಾಗ್ಯವಂತಿ ಕತ್ತರಗಿ, ಕತ್ತರಗಿ ಕತ್ತರಗಿ ಭಾಗ್ಯವಂತಿ ಕತ್ತರಗಿ. ದೇವರು ಕೊಟ್ಟ ತಂಗಿ, ನಮ್ಮಮ್ಮನ ಮೊಗವ ಮಗುವಿಗೆ ತಾರೆ. ಭಕ್ತರಗಿ ಭಕ್ತರಗಿ ಭಾಗ್ಯವಂತಿ ಭಕ್ತರಗಿ, ಭಕ್ತರಗಿ ಭಕ್ತರಗಿ ಭಾಗ್ಯವಂತಿ ಭಕ್ತರಗಿ. ದೇವರು ಕೊಟ್ಟ ತಂಗಿ, ಭಕ್ತರಗಿ ದೇವರು ಕೊಟ್ಟ ತಂಗಿ ಎನ್ನುತ್ತ ಸಾಕಿದೋನು, ದೇವರು ಕೊಟ್ಟ ತಂಗಿ ಎನ್ನುತ್ತ ಬೆಳೆಸಿದೋನು, ನನ್ನ ಜೀವ ಪಡೆದು ಅವಳ ಕಾಯೇ. ಇದೀಗ ಕೇಳಿ ಎಟಿ ರವೀಶ್ ಅವರ ಸ್ವರಕಲ್ಪನೆಯಲ್ಲಿ ರುಕ್ಕು ಚಿತ್ರದ ಗೀತೆ, ಗಾಯಕಿ ಅನುರಾಧ ಭಟ್. ಮರೆತು ನಾನಿಲ್ಲ ಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಚೈತನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ರವಿ ಮಾಮಾ ಚಿತ್ರದ ಗೀತೆ. ಕೇಳಿಬರುವ ಸ್ವರಗಳು ಎಲ್ ಎನ್ ಶಾಸ್ತ್ರಿ ಹಾಗೂ ಸುಜಾತ ದತ್ ಅವರವು. ಮುದ್ದು ಮುದ್ದು ಕೋಗಿಲಮ್ಮ ನಿನ್ನ ಪದ ಕೇಳಿಸಮ್ಮ, ಎದೆಯ ತುಂಬಿ ಹರಿಯಲಿ ನಿನ್ನ ಇಂಪು ಹಾಡಮ್ಮ. ಮುದ್ದು ಮುದ್ದು ಕೋಗಿಲಮ್ಮ ನಿನ್ನ ಪದ ಕೇಳಿಸಮ್ಮ, ಎದೆಯ ತುಂಬಿ ಹರಿಯಲಿ ನಿನ್ನ ಇಂಪು ಹಾಡಮ್ಮ. ಊರಿಗೆಲ್ಲ ಲಾಡು ಹಂಚೋ ಕಾಲ ಬಂತಮ್ಮ, ಸಿಹಿ ಸುದ್ದಿ ಸಾರಿ ಹೇಳೋ ದಿನ ಬಂತಮ್ಮ. ನನ್ನ ತಂಗಿ ಮುಖದ ತುಂಬ ನಗೆ ಬಂತಮ್ಮ. ಮುದ್ದು ಮುದ್ದು ಕೋಗಿಲಮ್ಮ ನಿನ್ನ ಪದ ಕೇಳಿಸಮ್ಮ, ಎದೆಯ ತುಂಬಿ ಹರಿಯಲಿ ನಿನ್ನ ಇಂಪು ಹಾಡಮ್ಮ. ಏನು ಚಂದ ನನ್ನ ತೌರ ಪ್ರೀತಿ ಕಂದನೇ, ನಿಂಗು ಬರುವ ನಿನ್ನ ಹಾಗೆ ಮುದ್ದು ಕಂದನೇ. ಬೆಳ್ಳಿ ತೊಟ್ಟಿಲಲ್ಲಿ ಅವನ ಲಾಲಿ ಹಾಡುವೆ, ಅಲ್ಲಿ ಮಯ ಮೆಚ್ಚಿಕೊಳ್ಳು ಪದ ಕಟ್ಟುವೆ. ತೊಂದರೆ ಮುದ್ದು ಮುದ್ದು ಕೋಗಿಲಮ್ಮ ನಿನ್ನ ಪದ ಕೇಳಿಸಮ್ಮ, ಎದೆಯ ತುಂಬಿ ಹರಿಯಲಿ ನಿನ್ನ ಇಂಪು ಹಾಡಮ್ಮ. ಸುದ್ದಿ ಸಾರಿ ಹೇಳೋ ದಿನ ಬಂತಮ್ಮ, ನನ್ನ ತಂಗಿ ಮುಖದ ತುಂಬ ನಗೆ ಬಂತಮ್ಮ. ದಾವಣಗೆರೆ ಚಿತ್ರಕ್ಕಾಗಿ ಕುಣಾಲ್ ಗಾಂಜಾವಾಲ ಅನುರಾಧ ಭಟ್ ಹಾಡಿರುವ ಗೀತೆಯನ್ನು ಕೇಳುತ್ತಿರುವಿರಿ. ಸಂಗೀತ ರಾಜೇಶ್ ರಾಮನಾಥ್. ನೀಲಿ ನೀಲಿ ಕಣ್ಣ ನೋಡಿ ಸೋತೆ ನಾನೇನೆ, ಖಾಲಿ ಇದ್ದ ನನ್ನಲ್ಲಿ ನಿನ್ನ ಚಿತ್ರನೇ. ನೀಲಿ ನೀಲಿ ಕಣ್ಣ ನೋಡಿ ಸೋತೆ ನಾನೇ, ಖಾಲಿ ಇದ್ದ ನನ್ನಲ್ಲೀಗ ನಿನ್ನ ಚಿತ್ರನೇ. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಹುಡುಗ ಹುಡುಗಿ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಇಂದ್ರಜಿತ್ ಲಂಕೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಸುನಿಧಿ ಚೌಹಾಣ್. ಸಾಥಿಯಾ